ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತತ ಸೇವಿ ಪರಗವೋಡಿಸಿ ನಿಶ್ಚಿಂತರ ಮಾಡಿ ಪೊರೆವ ದಯಾಳು ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ದಾಶರಥಿಯ ಪಾದ ಕೆರಗಿ ನಿಂದು ಲೇಸಾಗಿ ತುತಿಸುವ ಯೋಗಿ ದಾಶರಥಿಯ ಪಾದ ಕೆರಗಿ ನಿಂದು ಲೇಸಾಗಿ ತುತಿಸುವ ಯೋಗಿ ಸಾಸಿರ ನಾಮನ ರಾಣಿಯ ಕಂಡು ಸಾಸಿರ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಕುಮಾರ ನೆನೆಸಿ ಮಹಾ ಹಂತ ಕೌರವರ ನೊರೆಸಿ ಕುಂತಿಯ ಕುಮಾರಕ ನೆನೆಸಿ ಮಹಾ ಹಂತ ಕೌರವರ ನೊರೆಸಿ ಕಾಂತೆಗೆ ಸೌಗಂಧಿಕ ಪುಷ್ಪವ ಮೂಡಿಸಿ ಕಾಂತೆಗೆ ಸೌಗಂಧಿಕ ಪುಷ್ಪವ ಶ್ರೀಕಾಂತನ ಪ್ರಿಯ ಭೂಭಾರವ ನಿಳುಹಿದ ಶ್ರೀಕಾಂತನ ಪ್ರಿಯ ಭೂಭಾರವ ನಿಳುಹಿದ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ತೀರ್ಥರಾಗಿ ಪರಮಾನಂದದಿ ಕುಮತವನಿಗೆ ಆನಂದ ತೀರ್ಥರಾಗಿ ಪರಮಾನಂದದಿ ಕುಮತವನಿಗೆ ನಂದನ ಸುತ ಶ್ರೀಶ ಪ್ರಾಣೇಶ ವಿಠಲ ನಂದನ ಸುತ ಶ್ರೀಶ ವಿಠಲ ನಂದನೆ ಪರನೆಂದು ಡಂಗುರ ಸಾರಿದ ನಂದನೆ ಪರನೆಂದು ಡಂಗುರ ಸಾರಿದ ಸಂತಿಯ ಕೆಲವು ರವಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಸಂತತ ಸೇವಿ ಪರಗವೋಡಿಸಿ ನಿಶ್ಚಿಂತ ಕೆಲವು ರವಾಸ ಭಾರತಿ ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ ಭಾರತಿ ಕಾಂತನು ಶ್ರೀ ಹರಿದಾಸ